बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ ಎನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ಸುರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂದವರೇ, ಈಗ ಕೇಳೋಣ ನೀರಿನ ಮಹತ್ವ ಮತ್ತು ಮಣ್ಣಿನ ಸಂರಕ್ಷಣಾ ತಂತ್ರಜ್ಞಾನಗಳು ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾವು ನೀರಿನ ಆಘಾತ ಸಮಸ್ಯೆಯನ್ನ ನೋಡ್ತಾ ಇದ್ದೀವಿ. ಅತಿವೃಷ್ಟಿ, ಅನಾವೃಷ್ಟಿ, ಹೀಗೆ ಸಕಲ ಸಮಸ್ಯೆಗಳು ಕೃಷಿ ಕ್ಷೇತ್ರದ ಮೇಲೆ ಗಂಭೀರ ಪರಿಣಾಮವನ್ನ ಬೀರ್ತಾ ಇದೆ. ಬಿದ್ದಂತಹ ಮಳೆ ನೀರನ್ನ ವೈಜ್ಞಾನಿಕವಾಗಿ ಯಾಕೆ ನಾವು ಸಂಗ್ರಹಣೆಗೆ ಒತ್ತು ಕೊಡುತ್ತಿಲ್ಲ? ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಆಗಿರಬಹುದು ಅಥವಾ ಬರ, ಈ ಕ್ಷಾಮ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀರು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಅಗತ್ಯ ಕ್ರಮಗಳಲ್ಲಿ ಒಂದಾಗಿದೆ. ಹೀಗಾಗಿ ನಮ್ಮ ರೈತ ಬಾಂಧವರಿಗೆ ಈ ನೀರಿನ ಮಹತ್ವ, ನೀರಿನ ಸಂರಕ್ಷಣೆ, ಯಾಕೆ ಈ ನೀರು ಮತ್ತು ಮಣ್ಣು ನಮ್ಮ ಕೃಷಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬಂತಹ ಒಂದು ವಿಚಾರವನ್ನು ತಿಳಿಸಿಕೊಂಡು ಹೋಗ್ಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಮಣ್ಣು ಮತ್ತು ನೀರು ಸಂರಕ್ಷಣಾ ತಂತ್ರಜ್ಞರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ದಂಡು ಸರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಈಗ ನೀರಿನ ಒಂದು ಮಹತ್ವ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ರೈತ ಬಾಂಧವರಿಗೆ ತಿಳುವಳಿಕೆಯನ್ನು ಕೊಡ್ತೀವಿ, ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ನೀರಿನ ಮಹತ್ವ ತಮ್ಮ ವಿಚಾರದಲ್ಲಿ ಹೇಗಿದೆ? ನೀರು ಅತ್ಯಂತ ಮಹತ್ವವಾದ ನೈಸರ್ಗಿಕ ಸಂಪನ್ಮೂಲ, ಮತ್ತೆ ನಾವು ಪಂಚಭೂತಗಳಲ್ಲಿ ಇದು ಒಂದು ವಸ್ತು ಅಂತ ನಾವು ಹೇಳಬಹುದು. ನೀರು, ಅಗ್ನಿ, ಭೂಮಿ, ವಾಯು ಮತ್ತು ಆಕಾಶ ಅಂತೇಳಿ ಪಂಚಭೂತಗಳಲ್ಲಿನು ನಾವು ಇದು ಒಂದು ವಸ್ತು ಅಂತ ನಿಸರ್ಗದಲ್ಲಿ ಹೇಳ್ಕೊಂತೀವಿ. ಪಂಚಭೂತಗಳು ಒಂದಕ್ಕೊಂದು ಅವಿಭಾನ ಸಂಬಂಧ ಹೊಂದಿದ್ದು ಅವುಗಳಲ್ಲಿ ನೀರು ಎಲ್ಲಾ ಜೀವ ಸಂಕುಲಕ್ಕೂ ಅತ್ಯಂತ ಅವಶ್ಯಕ ಒಂದು ವಸ್ತುವಾಗಿದೆ, ನೈಸರ್ಗಿಕ ವಸ್ತುವಾಗಿದೆ. ಇದನ್ನ ನಾವು ಭೂಮಿ ಮೇಲೆ ಬೇರೆ ಬೇರೆ ರೂಪದಲ್ಲಿ ನಾವು ಹಂಚಿಕೆ ಮೂಲಕ ನಾವು ನೋಡ್ತೀವಿ. ಅದು ಹೇಗಂತಂದ್ರೆ ಸುಮಾರು 97% ಭಾಗ ಸಮುದ್ರಗಳಲ್ಲಿ ನೀರನ್ನು ನೋಡ್ತೀವಿ. ಅಂದ್ರೆ ಒಟ್ಟು ನೀರಿನ ಪ್ರಮಾಣ 97% ಸಾಗರ ಸಮುದ್ರದಲ್ಲಿ ನೋಡ್ತೀವಿ. ಕೇವಲ 3% ಮಾತ್ರ ಸಿಹಿ ನೀರು, ಸಿಹಿ ನೀರು ರೂಪದಲ್ಲಿ ನಾವು ನೋಡ್ತೀವಿ. ಅಂತಂದ್ರೆ ಈಗ ಸಮುದ್ರದಲ್ಲಿನೇ ಅಗಾಧ ಪ್ರಮಾಣದ ನೀರು ಸಂಗ್ರಹ ಆಗಿದೆ, ನಮಗೆ ಲಭ್ಯವಾಗಿರುವಂತಹ ನೀರು ಅಲ್ಪ ಪ್ರಮಾಣ. ಈ ಅಲ್ಪ ಪ್ರಮಾಣದಲ್ಲಿ ನಾವು ಕುಡಿಯಕ್ಕೆ, ಇಂಡಸ್ಟ್ರಿ, ಅಗ್ರಿಕಲ್ಚರ್ ಎಲ್ಲ ರೀತಿ ನಾವು ಬಳಸಬೇಕಾಗಿದೆ. ಈ ಅಲ್ಪ ಪರ್ಸೆಂಟ್ ನಲ್ಲಿ ನೋಡ್ರಿ, ಈ 3% ಸಿಹಿ ನೀರಿನಲ್ಲಿ ಇದನ್ನ ನಾವು 100% ತಗೊಂಡಾಗ 30.1% ಅಂತರ್ಜಲ ರೂಪದಲ್ಲಿ ನೋಡ್ತೀವಿ. 68.7% ಮಂಜುಗಡ್ಡೆ ಐಸ್ ರೂಪದಲ್ಲಿ ನೋಡ್ತೀವಿ. ಅದೇ ರೀತಿ 0.3% ಮೇಲ್ಮೈ ನೀರು ಅಂದ್ರೆ ರನ್ಆಫ್ ರೂಪದಲ್ಲಿ, ಭೂಮಿಯ ಮೇಲ್ಗಡೆ ಇರುವಂತದ್ದು ರನ್ಆಫ್ ರೂಪದಲ್ಲಿ ನಾವು ನೋಡ್ತೀವಿ. ಇನ್ನ 0.9% ಇತರ ರೂಪದಲ್ಲಿ ನಾವು ನೋಡ್ತೀವಿ. ಇದು ಕೇವಲ 3% ನೀರಿನಲ್ಲೇ ಇರತಕ್ಕಂತ ಹಂಚಿಕೆ. ಈ ಹಂಚಿಕೆಯಲ್ಲೇ ಮತ್ತೆ 0.3% ಏನ್ ಹರಿವಿದೆಲ್ಲ ಸರ್ ರನ್ ಆಫ್ ವಾಟರ್, ಆ ರನ್ ಆಫ್ ವಾಟರ್ ನಲ್ಲೇ 87% ಸಮುದ್ರಕ್ಕೆ ಸೇರ್ತದೆ, ನದಿಯಿಂದ ಸಮುದ್ರಕ್ಕೆ ಸೇರ್ತದೆ 87%. 3% ನೀರು ಇದ್ದಂತದ್ದು ಅದು ಒಟ್ಟು 87% ಅದು ಅನಾವಶ್ಯಕವಾಗಿ ಸಮುದ್ರ ಸೇರ್ತದೆ, ಹಳ್ಳ ಮೂಲಕ ಹಳ್ಳ ಮತ್ತೆ ನದಿ ಮೂಲಕ ಹರಿದು ಹೋಗ್ತದೆ. ಅಂದ್ರೆ ನೀರಿನ ಮಹತ್ವ ಬಹಳಷ್ಟು ಇದೆ. ಬೀಳುವಂತಹ ಒಂದು ಅಥವಾ ಲಭ್ಯ ಇರುವಂತಹ ಕೇವಲ 3% ನೀರನ್ನ ನಾವು ಬಹಳಷ್ಟು ವಿವೇಚನೆಯಿಂದ ಸಮರ್ಪಣೆ ಮಾಡಿ ಬಳಸಬೇಕಾಗ್ತದೆ ಮಾಹಿತಿ. ಅದೇ ರೀತಿ 2% ಅಷ್ಟು ನದಿಗಳ ಮೂಲಕ ಹರಿತೇವೆ ಸರ್. ಅಂದ್ರೆ ನೀರು 3ರಲ್ಲಿ ಹೌದು 11% ಜೌಗು ಪ್ರದೇಶದಲ್ಲಿ ಅಲ್ಲಲ್ಲಿ ತಗ್ಗು ಪ್ರದೇಶ ಏನಿರ್ತಾವಲ್ಲ ಅಲ್ಲಲ್ಲಿ ನಿಂತಿರ್ತದೆ. ಇದು 0.3% ನಲ್ಲಿರ್ತಕ್ಕಂಥ ಸಿಹಿ ನೀರಿನ ಹಂಚಿಕೆ. ಹೌದು ಸರ್, ಬಹಳಷ್ಟು ವಿಚಾರವನ್ನ ಹೇಳಿದ್ರಿ. ನೋಡಿ, ನಾವು ಅನಾವಶ್ಯಕವಾಗಿ ಬೇಕಾಬಿಟ್ಟಿಯಾಗಿ ಕೃಷಿಯಲ್ಲಾಗಿರಬಹುದು ಅಥವಾ ನಮ್ಮ ಗೃಹ ಬಳಕೆಯಾಗಿರ್ಬೋದು, ಇನ್ಯಾವುದೇ ಕೆಲಸಕ್ಕೆ ನಾವು ನೀರನ್ನ ವಿವೇಚನಾ ರಹಿತವಾಗಿ ನಾವು ಬಳಕೆ ಮಾಡ್ತೀವಿ. ನಾವು ಈ ತರದ ಅಂಶಕಿ ಅಂಶಗಳನ್ನ ನಾವು ಗಮನದಲ್ಲಿಟ್ಟು ನೋಡಿದಾಗ ಇದರ ಮಹತ್ವ ನಮಗೆ ಅರಿವಾಗ್ತದೆ. ಜೊತೆಗೆ ಈಗ ನೀರಿನ ಅಗತ್ಯತೆ ಪ್ರತಿ ವ್ಯಕ್ತಿಗೆ ನಾವು ನೋಡ್ತೀವಿ. ಪ್ರತಿಯೊಂದು ನಮ್ಮ ದಿನಚರಿಗೆ ಬೇಕಾಗ್ತದೆ, ಸ್ನಾನಕ್ಕೆ, ಅಡಿಗೆಗೆ, ಬಟ್ಟೆಗೆ, ನಮ್ಮ ಬೇಕಾದ ಇನ್ನಿತರ ದೈನಂದಿನ ಚಟುವಟಿಕೆಗಳ ನೀರು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಇದರ ಅಗತ್ಯತೆ ತಾವು ಒಬ್ಬ ವಿಜ್ಞಾನಿಗಳಾಗಿ ಎಷ್ಟು ಬೇಕಾಗ್ತದೆ? ಇದು 2001 ವಾರ್ಷಿಕವಾಗಿ ಸರಾಸರಿ ಒಬ್ಬ ವ್ಯಕ್ತಿಗೆ 2001 1816 ಘನ ಮೀಟರ್ ಅಷ್ಟು ಸಿಗ್ತಿತ್ತು. 1816 ಅಷ್ಟು ಒಬ್ಬ ವ್ಯಕ್ತಿಗೆ ವಾರ್ಷಿಕವಾಗಿ ಸಿಗ್ತಿತ್ತು ವರ್ಷಕ್ಕೆ. ಅದೇ ರೀತಿ 2011 1545 ಘನ ಮೀಟರ್ ಅಷ್ಟು ಕಡಿಮೆ ಆಯ್ತು ನೋಡ್ರಿ. ಕಡಿಮೆ ಆಗ್ತಾ ಬಂತು. ಮತ್ತೆ 2021 1486 ಘನ ಮೀಟರ್ ಮತ್ತೆ ಕಡಿಮೆ ಆಯ್ತು. ಮತ್ತೆ ಮುಂದ ಫೋರ್ಕಾಸ್ಟಿಂಗ್ ಅಂದ್ರೆ ಮುಂದಿನ ದಿನಗಳಲ್ಲಿ 2031 ಇನ್ನ 4-5 ಖಾಲಿ 1367 ಘನ ಮೀಟರ್ ಅಷ್ಟೇ ನೀರು ಸಿಗ್ತದೆ. ನೋಡಿ, ಬರಬರುತ್ತ ದಿನಗಳು ಕಳೆದಂತೆ ನೀರಿನ ಅಗತ್ಯತೆ ನಮಗೆ ಸಿಗುವಂತ ಲಭ್ಯತೆ ಪ್ರಮಾಣ ಕಡಿಮೆ ಆಗ್ತದೆ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದು, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ನೀರು ಕಡಿಮೆ ಸಿಗ್ತಾ ಇದೆ. ಅದಕ್ಕೆ ಈಗೆಲ್ಲ ನಾವು ನೋಡ್ತಾ ಇದೀವಿ, ನೀರಿನ ಮೀಟರ್ ಗಳಲ್ಲಿ ನೋಡ್ತಾ ಇದೀವಿ, ಲೀಟರ್ ಗಳಲ್ಲಿ ನೋಡ್ತಾ ಇದೀವಿ, ಬಾಟಲ್ ಗಳಲ್ಲಿ ನೋಡ್ತಾ ಇದೀವಿ. ಅಂತಂದ್ರೆ ಅದರ ಲಭ್ಯತೆ ಜೊತೆಗೆ ಮುಖ್ಯವಾಗಿ ಸಿಹಿ ನೀರಿನ ಲಭ್ಯತೆ ಬಹಳಷ್ಟು ಕಡಿಮೆ ಇದೆ ಅಂತ ತಾವು ವೈಜ್ಞಾನಿಕವಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ. ಜೊತೆಗೆ ಈಗ ನೀರಿನ ಪುನಶ್ಚೇತನದ ಅವಶ್ಯಕತೆ ಬಹಳ ಇದೆ. ಯಾಕಂತಂದ್ರೆ ಈಗ ಹಳ್ಳ ಕೊಳ್ಳ ನೇರವಾಗಿ ನಾವು ನೀರನ್ನ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಹೇಗೆ ಪುನಶ್ಚೇತನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಸಾಧ್ಯತೆ ಇದೆ ಸರ್. ಈಗ ಮಳೆ ಬರ್ತದ, ಮಳೆ ಬಂದಾಗ ಇಮಿಡಿಯೇಟ್ಲಿ ಭೂಮಿ ಮೇಲೆ ಭೂಮಿಯ ಎಷ್ಟು ಬೇಕಾದಕ್ಕ ಅಷ್ಟು ನೀರು ತಗೊಂತದೆ. ಹೆಚ್ಚಾಗಿದ್ದ ನೀರು ರನ್ ಆಫ್ ಮೂಲಕ ತಗ್ಗು ಪ್ರದೇಶದಲ್ಲಿ ಸೇರ್ತದೆ, ತಗ್ಗು ಅಥವಾ ಹಳ್ಳದಲ್ಲಿ ಸೇರ್ತದೆ. ಆ ಹಳ್ಳದಲ್ಲಿ ಸೇರಿ ದೊಡ್ಡ ಹಳ್ಳ ಅಂತ ಸೇರಿ ಮತ್ತೆ ನದಿಗಳಲ್ಲಿ ಸೇರಿ ಜಲಾಶಯಗಳಲ್ಲಿ ಸೇರ್ತದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್, ಈ ನೀರು ಜೊತೆ ಬರೀ ನೀರಷ್ಟೇ ಇರಲ್ಲ, ಅದ್ರ ಜೊತೆಗೆ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. ಸೂಕ್ಷ್ಮ ಮೇಲ್ಪದರು, ಆ ಮಣ್ಣಿನ ಮೇಲ್ಪದರು, ಅತ್ಯಂತ ಫರ್ಟಿಲಿಟಿ ಇರತಕ್ಕಂತ ಮಣ್ಣು, ಮೇಲ್ಮೈ ಮಣ್ಣು ಆ ನೀರು ಜೊತೆ ಹರ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಸೆಡಿಮೆಂಟ್ ಅಂತ ಕರಿತೀವಿ. ಹೌದು, ಆ ಸೆಡಿಮೆಂಟ್ ನೀರಿನ ಜೊತೆ ಸೇರಿ ಜಲಾಶಯಗಳಲ್ಲಿ ಸೇರ್ತದೆ. ಅಂದ್ರೆ ಇದನ್ನ ನಾವು ಭೂಸವಕಳಿ ಅಂತ ಕೂಡ ಕರೀತಾರೆ. ಎಸ್ ಸರ್, ಕರೆಕ್ಟ್ ಸರ್. ಸೆಡಿಮೆಂಟ್ ಮೂಲಕ ಜಲಾಶಯಗಳಲ್ಲಿ ಸೇರಿ ಇವತ್ತು ನಮ್ಮ ರಾಜ್ಯದಲ್ಲಿ ನದಿ ಮತ್ತೆ ಜಲಾಶಯಗಳಲ್ಲಿ ಮತ್ತೆ ಕೆರೆಗಳಲ್ಲಿ ಒಟ್ಟು 3475 TMC ರಷ್ಟು ಶೇಖರಣೆ ಸಾಮರ್ಥ್ಯ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ. ನದಿ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿರುವುದರಿಂದ ಕೇವಲ 1703 TMC ಅಂದ್ರೆ 49% ರಷ್ಟು ಮಾತ್ರ ನೀರಿನ ಸಂಗ್ರಹಣೆ ಆಗ್ತಾ ಇದೆ. ಉಳಿದಿದ್ದು 51% ಅಂದ್ರೆ 1772 TMC ಅಷ್ಟು ನಮಗೆ ಕಣ್ಣಿಗೆ ಕಾಣ್ತದೆ ನೀರು ಹಳ್ಳದ ನದಿಗಳ ಮೂಲಕ ಸಮುದ್ರ ಸೇರ್ತದೆ. ಯಾಕಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಕೆರೆಗಳಲ್ಲಿ ಮತ್ತೆ ಜಲಾಶಯಗಳಲ್ಲಿ ಹೂಳು ತುಂಬಿದೆ. ಹೂಳು ತುಂಬಿದ್ರಿಂದ ಆ ನೀರು ಶೇಖರಣೆ ಎಷ್ಟು ಕೆಪಾಸಿಟಿ ಬೇಕೋ ಅಷ್ಟು ಆಗ್ತಾ ಇಲ್ಲ. ಹಂಗಾಗಿ ಅದೇನಾಗ್ತದೆ, ಹರ್ಕೊಂಡು ಸಮುದ್ರ ಸೇರ್ತದೆ. ಆ ಮಣ್ಣು ಫಲವತ್ತತೆ ಮಣ್ಣು ಹರ್ಕೊಂಡು ಹೋಗೋದ್ರಿಂದ ಅಲ್ಲಿ ಈಲ್ಡ್ನು ಕಡಿಮೆ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ, ಫಲವತ್ತತೆ ನಾಶ ಆಗ್ತದೆ. ಜೊತೆಗೆ ಇಲ್ಲಿ ಸಂಗ್ರಹಣಾ ಸಾಮರ್ಥ್ಯ ನದಿಗಳದ್ದು, ಡ್ಯಾಮ್ಗಳದ್ದು, ಅದನ್ನು ಕೂಡ ಕಡಿಮೆ ಆಗ್ತದೆ. ನಾವು ಆಕಸ್ಮಿಕ ಏನನ್ನ ಇದನ್ನ ಕಡಿಮೆ ಮಾಡ್ಬೇಕಂತಂದ್ರೆ ಪ್ರತಿ ವರ್ಷ ನಾವು ಕೆರೆಗಳಲ್ಲಿ ವಿಲೇಜ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಕೆರೆಗಳಲ್ಲಿ ಹೂಳು ತೆಗಿಬೇಕು, ಡಿಸೆಲ್ಟಿಂಗ್ ಮಾಡಬೇಕು. ಅಂದ್ರೆ ನಮ್ಮ ಬದುಗಳನ್ನ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕು, ಕೊಚ್ಚಿಕೊಂಡು ಹೋಗ್ದಾಗ ನಾವು ಕ್ರಮಗಳನ್ನು ಅನುಸರಿಸಬೇಕು. ಅದೇ ರೀತಿ ಜಲಾಶಯಗಳಲ್ಲೂ ಹೂಳು ತೆಗೆಯೋದ್ರಿಂದ ನಾವು ಎಷ್ಟೋ ನೀರನ್ನ ನಾವು ಹಿಡಿದಿಟ್ಕೋಬಹುದು, ಮತ್ತೆ ನಾವು ಸಾಕಷ್ಟು ಪ್ರದೇಶಕ್ಕೆ ನಾವು ನೀರಾವರಿ ಕೊಡಬಹುದು. ಅಂದ್ರೆ ನೀರನ್ನ ಮುಂದೆ ಹರಿಯುವುದನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದು ತಮ್ಮ ವಿಚಾರ. ಜಾಸ್ತಿ ಪ್ರಮಾಣದಲ್ಲಿ ಇಂಗಬೇಕು, ಇಂಗಬೇಕು, ಇಂಗದ್ರಿಂದ ಏನಾಗ್ತದ ಮತ್ತೆ ಅದು ಅಂತರ್ಮ ಜಲದಲ್ಲಿ ಸೇರ್ತದೆ, ನಾವು ಬೋರ್ವೆಲ್ ಹಾಕಿದಾಗ ನೀರು ಈಜಿಯಾಗಿ ಸಿಗ್ತದೆ. ಬಟ್ ರೈತರು ಏನ್ ಅನ್ಕೊಂತಾರ, ನೀರು ಅಂತರ್ಜಲ ಸೇರ್ತದ ಅಂದ್ರೆ ಜಲತಾಯಿ ಭೂತಾಯಿ ಸಿಗ್ತಾ ಇಲ್ಲ, ಶಾಪ ಹಾಕಿದಾಳೆ, ಶಾಪ ಹಾಕಿದಂತ. ಹೌದು, ನೀರು ಮಳೆ ನೀರನ್ನು ನಾವು ಸಂಗ್ರಹಣೆ ಮಾಡಿದಾಗ ಮಾತ್ರ ಜಲ ಭೂಮಿ ಸೇರ್ತದ, ಆ ಭೂಮಿ ಸೇರಿದ್ರೆ ಅಲ್ಲಿ ಶೇಖರಣೆ ಆಗಿರ್ತದೆ, ಅದೇ ನೀರನ್ನು ನಾವು ಬೋರ್ವೆಲ್ ಹಾಕಿದಾಗ ಹೊರಗೆ ತೆಗಿತೀವಿ. ಅದು ವಾಸ್ತವ ಸತ್ಯ ಇತ್ತೀಚೆಗೆ ನಮ್ಮ ರೈತ ಬಾಂಧವರಿಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಮಳೆ ನೀರಿನ ಒಂದು ಕಡಿಮೆ ಆಗ್ತಾ ಇದೆ, ಅಂತರ್ಜಲದಲ್ಲಿ ನೀರಿಲ್ಲ, ಮಳೆ ಬೀಳ್ತಾ ಇಲ್ಲ ಅನ್ನೋದು ಒಂದು ಇತ್ತೀಚೆಗೆ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ. ಹೌದು, ಅವಾಗ ಏನಾಗ್ತಾ ಇದ್ರು ನೋಡ್ರಿ, ಗಂಗಾ ಜಲ ಒಲಿಬೇಕಪ್ಪ ಅಂದ್ರೆ ಪುಣ್ಯ ಮಾಡಬೇಕು, ನಮ್ಮ ಹೊಲದಲ್ಲಿ ಏನು ಬೀಳಲಿಲ್ಲ, 10 ಬೋರ್ ಹಾಕ್ಸಿದ್ವಿ ನಮ್ಗೆ ನೀರು ಸಿಗ್ಲಿಲ್ಲ ಅನ್ನಂತದ್ದು ಒಂದು ಭಾವನೆ ರೈತ ಬಾಂಧವರಲ್ಲಿ ಇತ್ತು. ಮೂಲ ತಾವು ಹೇಳಿದಾಗ ಇವೆಲ್ಲ ಕಾರಣಗಳು ಇದಾವೆ ಅಂತ ಹೇಳಿದ್ರು. ಜೊತೆಗೆ ಈಗ ತಾವು ಹೇಳಿದ ಹಾಗೆ ಹೊಸ ಜಲಮೂಲಗಳು ಏನಾರು ರೈತ ಬಾಂಧವರಿಗೆ ಅಥವಾ ಅವು ಲಭ್ಯತೆ ಇದಾವೆ ಹೇಗೆ, ಹೊಸ ಜಲಮೂಲಗಳು? ಹೊಸ ಜಲಮೂಲಗಳು ಲಭ್ಯತೆ ಇದಾವೆ ಸರ್, ಮತ್ತೆ ನಾವು ಮಾಡ್ಕೋಬಹುದು, ಸಣ್ಣ ಸಣ್ಣ ಮಟ್ಟದಲ್ಲಿ ನಾವು ಮಾಡ್ಕೋಬಹುದು. ಹೇಗೆ ಮಾಡ್ಕೋಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸರ್, ಈಗೆಲ್ಲ ಕೃಷಿ ಇಲಾಖೆಯಿಂದ ಫಾರ್ಮ್ ಫಂಡ್ ಬಂತ, ಅವರೇ ಸರ್ಕಾರದವರೇ ಫೆಸಿಲಿಟಿ ಎಲ್ಲ ಕೊಟ್ಟು ಸಬ್ಸಿಡಿ ಕೃಷಿ ಹೊಂಡ ಅವರೇ ಮಾಡಿಕೊಡ್ತಾರೆ. ಅದನ್ನ ನಾವು ಮಾಡೋದ್ರಿಂದ ನಾವು ಎಷ್ಟೋ ನೀರನ್ನು ನಾವು ಸಂಗ್ರಹಣೆ ಮಾಡ್ಕೋಬಹುದು. ಮತ್ತೆ ಹಳ್ಳ ಇರ್ತದೆ, ಹಳ್ಳದ ಮೂಲಕ ಸುಮ್ಮನೆ ನೀರು ಹರ್ಕೊಂಡು ಹೋಗ್ತದೆ, ನೀರು ಜೊತೆಗೆ ಮಣ್ಣನ್ನು ಹರ್ಕೊಂಡು ಹೋಗ್ತದೆ. ನಾವು ಚೆಕ್ ಡ್ಯಾಮ್ ಮಾಡೋದ್ರಿಂದ ನೀರನ್ನ ನಾವು ಅಲ್ಲೇ ಸ್ಟಾಪ್ ಮಾಡ್ಕೋಬಹುದು. ಆ ನಮ್ಮಲ್ಲಿ ಬಿದ್ದಿರ್ತಕ್ಕಂತ ಮಳೆ ನೀರು ನಮ್ಮ ಜಮೀನಿನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ ಸಾಧ್ಯವಾದಷ್ಟು. ಅದು ಬಹಳಷ್ಟು ಸಮಯದವರೆಗೆ ಇಂಗಿ, ನಂತರ ಅದು ಹೆಚ್ಚಾದದನ್ನ ಹೊರಹಾಕುವಂತದ್ದು ಮತ್ತೆ ಅದೇ ರೀತಿ ನಾವು ಆ ಹಳ್ಳದ ಮೂಲಕ ಬರ್ತಕ್ಕಂಥ ನೀರು ನಾವು ಬೋರ್ವೆಲ್ಗೆ ರೀಚಾರ್ಜ್ ಪಿಟ್ ಮೂಲಕ ಅಲ್ಲಿ ನೀರನ್ನ ನಾವು ಡೈವರ್ಷನ್ ಮಾಡೋದ್ರಿಂದ ಆ ಬೋರ್ವೆಲ್ ನಲ್ಲಿ ಸೇರಿ ಮುಂದೊಂದು ದಿನ ನಾವು ಅದು ಮತ್ತೆ ರೀಚಾರ್ಜ್ ಆಗಕ್ಕ ಸಾಧ್ಯವಾಗ್ತದೆ. ಇಲ್ಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಅಲ್ಲಿನೂ ಮಾಡಿದ್ರು ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ ಅಂತ ಹೇಳಿ, ಅದ್ರ ಮೂಲಕ ಸಾಕಷ್ಟು RKVA ನಲ್ಲಿ ಇದೆಲ್ಲ ಸ್ಕೀಮ್ ನಲ್ಲಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಸಾಕಷ್ಟು ಯಶಸ್ವಿನೂ ಆಗಿದಾವೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ ಯಶಸ್ವಿ ಆಗಿದೆ ಸರ್. ಅಂತಂದ್ರೆ ತಾವು ಹೇಳೋ ಪ್ರಕಾರ ತಾವು ಕೃಷಿ ಹೊಂಡಗಳಾಯ್ತು, ಅಲ್ಲಲ್ಲಿ ತಗ್ಗುಗಳನ್ನ ಮಾಡುವಂತದ್ದು, ಚೆಕ್ ಡ್ಯಾಮ್ಗಳನ್ನ, ರೀಚಾರ್ಜ್ಗಳನ್ನ, ರೀಚಾರ್ಜ್ ಬಂಡು, ಪರ್ಕ್ಯುಲೇಷನ್ ಟ್ಯಾಂಕ್ಸ್, ಹೌದು, ಇವೆಲ್ಲ ಮಾಡೋದ್ರಿಂದ ನಾವು ನೀರನ್ನ ಉಳಿತಾಯ ಅಂದ್ರೆ ಜಲನಯನ ಪ್ರದೇಶಗಳು ಸೃಷ್ಟಿಯಾಗ್ತವೆ. ಎಸ್, ಹೊಸ ಹೊಸ ಜಲನಯನ ಪ್ರದೇಶಗಳನ್ನು ನಾವು ಸೃಷ್ಟಿಯಾಗೋದ್ರಿಂದ ಅದು ನೀರಿನ ಒಂದು ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗ್ತದೆ, ಅಂತರ್ಜಲ ಮರುಪೂರಣ ಆಗ್ತದೆ, ಹಾಗೆ ಜೀವ ವೈವಿಧ್ಯಕ್ಕೆ ಇದು ಏನಾದ್ರೂ ಸರಪಳಿಗೆ ಇದು ಸಹಾಯ ಆಗ್ತದೆ ವಾತಾವರಣಕ್ಕೆ. ಖಂಡಿತ ನೋಡ್ರಿ, ತಾವು ಹೇಳಿದಾಗೆ ಪ್ರಾರಂಭದಲ್ಲಿ ಸಕಲ ಜೀವಿಗಳಿಗೆ ನೀರೇ ಮೂಲಾಧಾರ. ನೀರು ಒಂದಪ್ಪತ್ತು ನಾವು ಊಟ ಇರಲಿಲ್ಲದ್ರೂ ಕೂಡ ನಾವು ಜೀವನವನ್ನ ನಡೆಸಬಹುದು, ಬದುಕನ್ನ ನಿದ್ದೆಯನ್ನ ಮಾಡಬಹುದು. ನೀರು ನಮಗೆ ಅದು ಹಾಗಲ್ಲ, ನಮಗೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮಗೆ ನೀರಿನ ದಾಹ ಹೆಚ್ಚಾಗ್ತದೆ. ನಾವು ಉಪ್ಪು ನೀರು ಅಂತೂ ಕುಡಿಯಕ್ಕೆ ಆಗೋದಿಲ್ಲ, ಸಿಹಿ ನೀರೇ ಬೇಕು ಅಂತ ಹೇಳಿದಾಗೆ ಇದು ಕೇವಲ 3% ಸಿಹಿ ನೀರು ನಮಗೆ ಲಭ್ಯ ಆಗ್ತಾ ಇದೆ, ಅದು ಅಲ್ಲಲ್ಲಲ್ಲಲ್ಲಿ ಹರಿದು ಹಂಚೋಗಿದೆ. ಇದು ಹಂಚೋಗಿದೆ. ಅನಂತರ ಈಗ ಮಳೆ ಹಂಚಿಕೆ, ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಬಂದ್ರೆ ಕಡಿಮೆ ಮಳೆ ಹಂಚಿಕೆ, ಈ ಕಡೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹೋದಂಗೆಲ್ಲ ಅದು ಮಳೆ ಹಂಚಿಕೆ ಸ್ವಲ್ಪ ಜಾಸ್ತಿ ಇದೆ, ಜೊತೆ ಚಿತ್ರದುರ್ಗ ಕಡೆ ಹೋದಾಗ ಮತ್ತೆ ನೀರಿನ ಹಂಚಿಕೆ ಮಳೆಯ ಪ್ರಮಾಣ ಮತ್ತೆ ಕಡಿಮೆ ಇದೆ, ಇದು ಹೇಗೆ ಇದು ಹಂಚಿಕೆ ಆಗ್ತದೆ ಅಂತ ಹೇಳ್ತೀರಿ? ಇದು ನಾವು ಒಂದು ಕ್ಲೈಮೇಟ್ ಅಂತ ಹೇಳ್ಬೋದು, ಇನ್ನ ಭೌಗೋಳಿಕವಾಗಿನ ನಾವು ಹೇಳ್ಬೋದು. ಅಂದ್ರೆ ಒಂದು ಪ್ರದೇಶ ಎತ್ತರವಾಗಿತ್ತಪ್ಪಂದ್ರೆ, ಅಂದ್ರೆ ಎಲಿವೇಶನ್ ಅಂತ ಕರಿತೀವಿ ಸರ್, ಎಲಿವೇಶನ್ ಅಂತ ಕರಿತೀವಿ, ಅಲ್ಟಿಟ್ಯೂಡ್ ಅಂತ. ಆ ಪ್ರದೇಶ ಎತ್ತರ ಪ್ರದೇಶ ಇತ್ತಪ್ಪಂದ್ರೆ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಆಫ್ ದ ಮಳೆ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್ ರಾಯಚೂರಿನಲ್ಲಿ 650 mm ಸರಾಸರಿ ಮಳೆ ವಾರ್ಷಿಕ. ಇಲ್ಲಿ ಇರ್ತಕ್ಕಂತ ಎಲಿವೇಶನ್ ಎಷ್ಟಿದೆ, 450 meter ಇದೆ ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶ ಇರ್ತಕ್ಕಂಥದ್ದು 450 meter. ಹೌದು, ಬೀದರು 600-750 ತನ ಎಲಿವೇಷನ್ ಇದೆ, ಅಷ್ಟು ಅಲ್ಟಿಟ್ಯೂಡ್ ಅಷ್ಟು ಎತ್ತರದಲ್ಲಿ ಇದೆ. ಹೌದು, ಅಲ್ಲಿ ನಾವು 800 mm ಕ್ಕಿಂತ ಹೆಚ್ಚು ಮಳೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಅಂದ್ರೆ ಸಮುದ್ರ ಮಟ್ಟದಿಂದ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ನೀರಿನ ಒಂದು ಪ್ರಮಾಣ ಬೀಳುವಂತ ಪ್ರಮಾಣ ಹೆಚ್ಚಿರ್ತದೆ. ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವಂತಹ ಪ್ರದೇಶಗಳಲ್ಲಿ ಇದು ಕಡಿಮೆ ಆಗ್ತದೆ. ಇದೆ ನೋಡ್ರಿ, ಬಳ್ಳಾರಿನಲ್ಲಿ 350 ಎಲಿವೇಷನ್ ಇದೆ, ಅಲ್ಲಿ 600 ಕಡಿಮೆ ಮಳೆ ಆಗ್ತಾ ಇದೆ. ಹೌದು, ಅದೇ ಮತ್ತೆ ನಾವು ಊಟಿ ಅಂತ ಕರಿತೀವಿ, ಅಲ್ಲಿ ಊಟಿ ಸಮುದ್ರ ಮಟ್ಟದಿಂದ 2000 meter ಅಷ್ಟು ಎತ್ತರ ಇದೆ. ಹೌದು, ಸಮುದ್ರ ಮಟ್ಟದಿಂದ ಅಲ್ಲಿ 2000 mm ಹೆಚ್ಚು ಮಳೆ. ಈಗ ಆಗುಂಬೆಗಳಲ್ಲಿ, ಶಿವಮೊಗ್ಗಗಳಲ್ಲಿ, ಮಲೆನಾಡು ಭಾಗಗಳಲ್ಲಿ, ಸಮುದ್ರ ಮಟ್ಟ, ಕೊಡಗು, ಹೌದು, ಮಡಿಕೇರಿ ಆ ಕಡೆ ಎಲ್ಲ ಏನಾಗ್ತದೆ ಮತ್ತಿಷ್ಟು, ಯಾಕಂತಂದ್ರೆ ಅಲ್ಲಿ ಹೆಚ್ಚು ಗುಡ್ಡಗಾಡ ಪ್ರದೇಶಗಳು, ಉತ್ತರ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರ ಪ್ರದೇಶ ಇರತಕ್ಕಂತ ಇರೋದ್ರಿಂದ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಳೆ ಹೆಚ್ಚಾಗ್ತದೆ. ಅಲ್ಲಿ ಮಳೆ ನೀರಿನ ಒಂದು ನೆರಳಿನ ಪ್ರದೇಶ ನಮ್ದಾಗ್ತದೇನೋ. ಎಸ್ ಎಸ್, ಅಲ್ಲಿ ಬಿದ್ದ ಮೇಲೆ ಮತ್ತೆ ಈ ಕಡೆ ನೆರಳು, ಈ ಕಡೆ ನಮ್ಮ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಸರ್ ಅಲ್ಲಿ ಗಿಡ ಹೆಚ್ಚಿರ್ತವೆ, ಅರಣ್ಯೀಕರಣ ಹೆಚ್ಚಿರ್ತದೆ, ಹಂಗಾಗಿ ಆಟೋಮೆಟಿಕ್ ಅಲ್ಲಿ ಮಳೆ ಹೆಚ್ಚಾಗ್ತದೆ. ಮಾಡುಗಳನ್ನ ಅಲ್ಲೇ ತರದು, ಅಲ್ಲೇ ನೀರು ಮಳೆನ ಸುರಿಯಕ ಅನುಕೂಲ ಆಗ್ತದೆ. ಅಂತಂದ್ರೆ ಮಳೆಯ ಒಂದು ಹಂಚಿಕೆಯಲ್ಲಿ ತಾವು ಈ ಮೂರು ಕಾರಣಗಳು ಬಹಳಷ್ಟು ಪ್ರಮುಖವಾಗಿರುತ್ತದೆ. ಸಮುದ್ರ ಮಟ್ಟ ಹೆಚ್ಚಾದಂಗೆಲ್ಲ ನೀರಿನ ಒಂದು ಪ್ರಮಾಣ ಹೆಚ್ಚಾಗ್ತದೆ. ಇಲ್ಲಿ ರಾಯಚೂರಿಗೆ ಬಂದ್ರೆ ಈಗ ನಮ್ಮ ಒಂದು ವಾರ್ಷಿಕ ಮಳೆ ಪ್ರಮಾಣ ಹೇಳಿದ್ರಿ 620 650, ಇದು ವರ್ಷದಿಂದ ವರ್ಷಕ್ಕೆ ಮತ್ತೆ ವೇರಿಯೇಷನ್ ಆಗ್ತದೆ. ನಾವು 10 ಎವರೇಜ್ ತಗೊಂತೀವ್ರಿ, 10 ಹೆಚ್ಚನೂ ಆಗ್ಬೋದು, ಕಡಿಮೆನೂ ಆಗೋ ಚಾನ್ಸಸ್ ಇರ್ತದೆ. ಬಟ್ ಎವರೇಜ್ ಅಂದಾಗ ಈಗ ಪ್ರಸ್ತುತ 650 mm ಇದೆ. ಅದು ಅತಾವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ, ಅತಿವೃಷ್ಟಿ, ಹೀಗೆ ಒಂದು ಬೇರೆ ಬೇರೆ ಒಂದು ಸನ್ನಿವೇಶಕ್ಕೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚು ಕಡಿಮೆ ಆಗ್ತದೆ. ಜೊತೆಗೆ ಈಗ ತಾವು ಹೇಳಿದ ಪ್ರಕಾರ ಕಡಿಮೆ ನೀರಿನ ಒಂದು ಬೀಳುವಂತಹ ಒಂದು ಪ್ರದೇಶದಲ್ಲಿ ಈ ಮಣ್ಣಿನ ಸಂರಕ್ಷಣೆಗೆ ಬಹಳಷ್ಟು ಹೆಚ್ಚಿನ ಕ್ರಮಗಳನ್ನು ವಹಿಸಬೇಕಾಗ್ತದೆ. ತಾವೇನು ಹೇಳ್ತೀರಿ? ಕಡಿಮೆ ಮಳೆ ಬೀರ್ತಕ್ಕಂತ ಪ್ರದೇಶದಲ್ಲಿ ನೀರು ಅಭಾವ ಇರ್ತದೆ. ನಾವು ಡ್ರೈಲ್ಯಾಂಡ್ ಅಂತ ಕರಿತೀವಿ, ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತಾನು ಕರಿತೀವಿ. ಹೆಚ್ಚು ನಾವು ಬೆಳೆಗಳೆಲ್ಲ ಮಳೆ ಮೇಲೆನೆ ಆಶ್ರಯವಾಗಿರ್ತಾವ. ಹಂಗಾಗಿ ಬಿದ್ದಂತ ಮಳೆ ನೀರನ್ನ ನಾವು ಯಚೇತವಾಗಿ ನಾವು ಸಂಗ್ರಹಣೆ ಮಾಡಲೇಬೇಕು. ಹೌದು, ಮಾಡೋದ್ರಿಂದ ಎರಡು ಕ್ರಾಪ್ ತಗೊಳಕ ಅನುಕೂಲ ಆಗ್ತದೆ, ಎರಡು ಬೆಳೆ ತಗೊಳಕ್ ಆಗ್ತದೆ. ಇಲ್ಲಂತಂದ್ರೆ ಒಂದೇ ಬೆಳೆಗೆ ನಾವು ಸೀಮಿತವಾಗ ಪರಿಸ್ಥಿತಿ ಬರ್ತದೆ. ಹೌದು, ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಲ್ಲ ಎರಡು ಬೆಳೆ ತಗೊಳ್ಳೋದು ಬಹಳ ಕಷ್ಟ. ಹೌದು, ಈ ಕಡೆ ಎಲ್ಲ 650 ಹೆಚ್ಚು ಮಳೆ ಹಾಕಂಗಿಲ್ಲ. ಇದ್ರ ಜೊತೆಗೆ ಅಲ್ಲಿ ಒಂದೊಂದು ಸರ್ತಿ ಏನಾಗ್ತದ, ಬಹಳ ಮಳೆ ಆಗ್ತದೆ. ಈ ವರ್ಷ ನೋಡ್ರಿ ಬಹಳ ಮಳೆ ಆಯ್ತು. ಬಹಳ ಮಳೆ ಆಗಿದ್ರಿಂದ ಏನಾಗ್ತದೆ, ಮತ್ತೆ ಅಲ್ಲಿ ಮಣ್ಣಿನ ಸವಕಳೆ, ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಮಣ್ಣಿನ ಸವಕಳೆ ಆಗೋದು, ಮತ್ತೆ ಬೆಳೆಗೆ ರೋಗಗಳು ಹೆಚ್ಚಾಗೋದು, ಕೀಟ ರೋಗಗಳ ಒಂದು ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತದೆ, ಈ ತರ ಬೇರೆ ಬೇರೆ ಸಮಸ್ಯೆಗಳನ್ನು ಆಗ್ತವೆ. ಬಟ್ ಅದನ್ನ ನಾವು ವೈಜ್ಞಾನಿಕವಾಗಿ ನಾವು ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕ ಸಲಹೆಗಳ ಮೂಲಕ ನಾವು ಅದನ್ನ ಪರಿಣಾಮಗಳನ್ನು ತಗೊಳ್ಬೇಕಾಗ್ತದೆ. ತಾವು ಹೇಳಿದ ಹಾಗೆ ಹೊಸ ಹೊಸ ಜಲಮೂಲಗಳನ್ನ ನಾವು ಸೃಷ್ಟಿ ಮಾಡಬೇಕನ್ನೋದು. ನಾವು ನೋಡಿದ ಹಾಗೆ ಅಲ್ಲಿ ಯಾರು ಕೃಷಿ ಹೊಂಡಗಳನ್ನ ಮಾಡಿ ಬಿಡ್ದಂತ ನೀರನ್ನ ಯಾರು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಅವ್ರು ಎರಡು ಬೆಳೆಯನ್ನ ಬಿಡುವಂತ ಸಾಮರ್ಥ್ಯ ಆರೈತೆ. ಯಾರು ನೀರನ್ನ ಸಂಗ್ರಹಣೆ ಮಾಡೋದಿಲ್ಲ, ಅವರು ಕೇವಲ ಮಳೆ ನೀರಿನ ಮೇಲೆ ಯಾರು ಅವಲಂಬನೆ ಆಗಿರ್ತಾರೆ, ಅವರು ಸ್ವಾಭಾವಿಕವಾಗಿ ಒಂದೇ ಬೆಳೆಯನ್ನ ಅಂದ್ರೆ ನೀರನ್ನ ಯಾರು ಸಂಗ್ರಹಣೆ ಮಾಡ್ತಾರೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತದ್ದು ತಾವು ಮಾತು. ಅಂತ ರೈತ ಬಾಂಧವರು ಹೊಸ ಜಲಮೂಲಗಳ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೊಡಬೇಕಾಗಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಅವರು ಜಮೀನಲ್ಲಿ ಅಳವಡಿಸಿಕೊಂಡು ಇಳುವರಿ ಹೆಚ್ಚು ಪಡೆಯಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ತಾವು ಹೇಳಿದಂಗೆ ಈಗ ಹೂಳು ತುಂಬಿರುವಂತದ್ದನ್ನ ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಬೇಕಲ್ಲ. ಹೌದೌದು, ಸಾಮರ್ಥ್ಯ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗಬೇಕು, ಹೆಚ್ಚಾಗಬೇಕಾಗಿದೆ. ಜೊತೆಗೆ ಈಗ ಮಲ್ಲಿಕಾರ್ಜುನ ದಂಡು ಸರ್ ಅವರು ಈಗ ಜಲಚಕ್ರ ಬಹಳ ಮುಖ್ಯ, ಇದು ಹೇಗೆ ಕ್ರಿಯೇಟ್ ಆಗುತ್ತೆ, ಇದರ ರಚನೆ ಹೇಗಿರುತ್ತದೆ ಜಲಚಕ್ರ ಮಳೆ? ಜಲಚಕ್ರ ಅಂದ್ರೆ ನಾವು ಭೂಮಿ ಏನಾಗ್ತದೆ ಅಂತಂದ್ರೆ ಸೂರ್ಯನ ಶಾಖದಿಂದ ನೀರು ಸಮುದ್ರ ಮತ್ತೆ ನದಿ ಮೂಲಕ ಮತ್ತೆ ಕೆರೆಗಳ ಮೂಲಕ ಹಾವೇ ಆಗ್ತದೆ. ಆ ಸೂರ್ಯನ ಶಾಖ ಹಾವೇ ಆಗಿ ಮೇಲೆ ಸೇರ್ತದೆ, ಮೋಡಗಳಲ್ಲಿ ಸೇರ್ತದೆ. ಆ ಮೋಡಗಳಲ್ಲಿ ಸೇರಿದಾಗ ಧನ ಮತ್ತು ಋಣ ಘರ್ಷಣೆಯಿಂದ ಮುಂದೊಂದು ದಿನ ಮಳೆಗಾಲದಲ್ಲಿ ಆ ಮಳೆ ರೂಪದಲ್ಲಿ ಮಳೆಯಾಗಿ ಮತ್ತೆ ಭೂಮಿ ಸೇರ್ತದೆ ಮಳೆಗಾಲದಲ್ಲಿ. ಹೌದು, ಅಂದ್ರೆ ಮಳೆಗಾಲ ಅಂದ್ರೆ ನಮ್ಮ ಇದರಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಮತ್ತೆ ಪ್ರಾರಂಭ ಅಕ್ಟೋಬರ್ ಪ್ರಾರಂಭ ತನೂ ಮಳೆಗಾಲ ಇರ್ತದೆ ಈ ಇತ್ತೀಚೆಗೆ. ಹೌದು, ಆ ಟೈಮ್ನಲ್ಲಿ ಮಳೆ ಬರ್ತದ, ಆ ಮಳೆ ಬಂದಾಗ ಮತ್ತೆ ಭೂಮಿ ಸೇರ್ತದೆ. ಹೌದು, ಘನೀಕರಣ ಆಗಿ ಮತ್ತೆ ಹಳ್ಳ ಸಮುದ್ರ ಮತ್ತೆ ನದಿ ಸೇರ್ತದೆ, ಮತ್ತೆ ಅದು ಸೂರ್ಯನ ಶಾಖದಿಂದ ಮತ್ತೆ ಮೋಡ ಸೇರಿ ರಿಪಿಟೇಷನ್ ಸೈಕಲ್ ಆಗ್ತಾನೆ ಇರ್ತದೆ. ಮತ್ತೆ ಅದನ್ನ ಬಿದ್ದಂತ ಮಳೆ ನೀರನ್ನ ನಾವು ಹೆಚ್ಚು ಹೆಚ್ಚೆಚ್ಚವಾಗಿ ಬಳಸ್ಕೊಳ್ಳೋದ್ರಿಂದ ನಾವು ಇಳುವರಿ ಹೆಚ್ಚುತ್ತೇವೆ. ಅಂದ್ರೆ ಮಳೆ ನೀರು ಯಾವಾಗ ಬರ್ತದೆ, ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಬಿದ್ದಂತ ಮಳೆ ನೀರನ್ನ ನಾವು ಎಷ್ಟು ಸಮರ್ಥವಾಗಿ ಬಳಸ್ಕೋಬೇಕು ಅನ್ನೋದು ಅದು ನಮ್ಮ ಮೇಲೆ ಅವಲಂಬನೆ ಆಗಿರುವಂತದ್ದು. ಈಗ ಮುಂಗಾರಿನಲ್ಲಿ 71% ಅಷ್ಟು ಮಳೆ ಆಗ್ತದೆ. ಮುಂಗಾರಿನಲ್ಲಿ ನಾನು 100% ತಗೊಂಡಾಗ 71% ಅಷ್ಟು ಮುಂಗಾರಿನಲ್ಲಿ ಮಳೆ ಆಗ್ತದೆ, ಹೆಚ್ಚಿನ ಪ್ರಮಾಣ ಮುಂಗಾರಿನಲ್ಲಿ ಆಗ್ತದೆ. 71% ಅಷ್ಟು. ಹೌದು, ಹಿಂಗಾರು ಮಳೆ ನಮಗೆ ಕಡಿಮೆ. ಹಿಂಗಾರಿನಲ್ಲಿ 16% ಅಷ್ಟು ಆಗ್ತದೆ. ಇನ್ನು ಸಮ್ಮರ್ ನಲ್ಲಿ ಬೇಸಿಕ್ ಕಾಲದಲ್ಲಿ ಖಾಲಿ 13% ಅಷ್ಟು ಆಗ್ತದೆ. ಅದು ಅಕಾಲಿಕ ಮಳೆ. ಅಕಾಲಿಕ ಮಳೆ, ಅಕಾಲಿಕ ಮಳೆ ಅಂತ ಹೇಳ್ತೀವಿ, ಅಡ್ಡ ಮಳೆ ಅಂತ ಹೇಳ್ತೀವಿ, ಅಡ್ಡ ಮಳೆ ಅಂತ. ಹೌದೌದು, ಅದು ಜನವರಿ ಫೆಬ್ರವರಿ ಆ ಟೈಮ್ನಲ್ಲಿ ಆಗ್ತಿರ್ತದೆ, ಕಡಿಮೆ 13% ಅಷ್ಟು ಆಗ್ತದೆ. ಹಂಗಾಗಿ ನಾವು ಮುಂಗಾರಿನಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಅದನ್ನ ನಾವು ಆ ಮಳೆನ ನಾವು ಕ್ಯಾಚ್ ಮಾಡಿಕೊಂಡು ಆ ನಾವು ಕೆರೆಗಳಲ್ಲಿ, ಕೃಷಿ ಹೊಂಡಗಳಲ್ಲಿ, ನದಿಗಳಲ್ಲಿ ನಾವು ಅದನ್ನ ಸ್ಟೋರ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಹಿಂಗಾರಿಗೆ ಆ ನೀರನ್ನ ನಾವು ಬಳಸ್ಕೋಬೇಕಾಗ್ತದೆ. ನೋಡ್ರಿ, ವೈಜ್ಞಾನಿಕವಾಗಿ ಯಾರು ಜಾಣತನದಿಂದ ಕೃಷಿಯನ್ನ ಮಾಡಿ ಮಣ್ಣು ಮತ್ತು ನೀರನ್ನ ಸಂರಕ್ಷಣೆ ಯಾರು ಮಾಡ್ಕೋತಾರೆ ಅವರು ಕೃಷಿಯಲ್ಲಿ ಲಾಭವನ್ನ ಪಡಿತಾರೆ ಅನ್ನೋದು ವಾಸ್ತವಿಕ ಅಂಶ. ನಮ್ಮ ಕೃಷಿ ಅವಲಂಬನೆ ಆಗಿರೋದೇ ನೀರಿನ ಮೇಲೆ. ಹೌದು, ಯಾವುದೇ ಒಂದು ತಂತ್ರಜ್ಞಾನಗಳಿದ್ರು ಕೂಡ ಈ ಒಂದು ಭೂಮಿಗೆ ನೀರೇ ಒಂದು ಪ್ರಾಥಮಿಕ ಹಾಗೂ ಅನಿವಾರ್ಯ ಮೂಲ ಅಂತ ಹೇಳ್ಬೋದು. ಏನೇಳಕ್ಕೆ ಇಷ್ಟಪಡ್ತೀರಿ, ಮಣ್ಣು ಮತ್ತು ನೀರು ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಹತ್ವ. ಅದು ನೀರು ಮತ್ತೆ ಮಣ್ಣನ್ನು ಬಿಟ್ಟರೆ ನಾವು ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಬೇರೆ ನಮಗೆ ಅಷ್ಟು ಸೂಕ್ತವಾದಂತಹ ಒಂದು ಪರಿಸರ ವಾತಾವರಣ ನಮಗೆ ಸಿಗೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮಣ್ಣು ಮತ್ತು ನೀರು ಇವುಗಳನ್ನ ರೈತ ಬಾಂಧವರು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಕೋಬೇಕಂತ ಹೇಳ್ತೀರಿ? ಯಾವ ರೀತಿ ಅಂತಂದ್ರೆ ಸರ್, ನಾವು ಕೆಲವೊಂದು ಕ್ರಮಗಳು ಅಥವಾ ಸೂತ್ರಗಂತ ಹೇಳ್ಬೋದು ಸರ್. ಮುಖ್ಯವಾಗಿ ನಾವು ನಮಗೆ ಗೊತ್ತಿದ್ದಂಗೆ 4 ಸೂತ್ರಗಳ ಮೂಲಕ ನಾವು ಅಥವಾ ಕ್ರಮಗಳ ಮೂಲಕ ನಾವು ಮಾಡ್ಕೋಬಹುದು. ಒಂದು ಜಲ ಸಾಕ್ಷರತೆ, ನೀರಿನ ಸಾಕ್ಷರತೆ, ನಾವು ಹೇಗೆ ಹಣಕಾಸಿನ ಸಾಕ್ಷರತೆ ಹೇಳ್ತೀವಿ, ಅಕ್ಷರ ಸಾಕ್ಷರತೆ ಹೇಳ್ತೀವಿ, ಜಲ ಸಾಕ್ಷರತೆ, ಜನರಲ್ಲಿ ಜಲ ಬಗ್ಗೆ ಸಾಕ್ಷರತೆ ಪಸರಿಸಬೇಕು. ಹೌದು, ತಿಳುವಳಿಕೆ ಕೊಡಬೇಕು. ಪ್ರತಿ ಹನಿ ನೀರನ್ನು ಸಹ ಉಳಿಸಲು ಅವರ ಆಂದೋಲನದಲ್ಲಿ ಭಾಗಿಯಾಗಲು ಪ್ರೇರೇಪಿಸಬೇಕು. ಅಂದ್ರೆ ಸಿಕ್ಕೈತಿ ನೀರಪ್ಪ ಅಂತ ಹೇಳಿ ನಾವು ಯಥೇಚ್ಛವಾಗಿ ಅದನ್ನ ಬಳಸೋದು, ಚೆಲ್ಲುವುದು, ಪೋಲ್ ಮಾಡೋದು ಬೇಡ ಬೇಡ. ಇದು ಒಂದನೇ ಕ್ರಮ, ಒಂದನೇ ಸೂತ್ರ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಜಲಮೂಲಗಳ ಪುನಶ್ಚೇತನ ಹಾಗೂ ನಿರ್ಮಾಣ. ನಾವು ಹೇಳಿದಂಗೆ ಪ್ರಸ್ತುತ ಇರುವ ಜಲಮೂಲಗಳನ್ನು ಪುನಶ್ಚೇತನಗೊಳಿಸುವುದು, ಹೊಸ ಜಲ ಮೂಲಗಳನ್ನು ನಿರ್ಮಿಸುವ ಮೂಲಕ ಜಲ ಸಂರಕ್ಷಣೆ ಮಾಡುವುದು, ಇದು ಎರಡನೇದು. ಯಾಕಂತಂದ್ರೆ ನಾವು ಹೇಳಿದಂಗೆ ಇರುವಂತಹ ಒಂದು ಈಗ ಹಳ್ಳ ಕೊಳ್ಳ ಸೇರುವಂತಹ ನೀರನ್ನು ಕಡಿಮೆ ಮಾಡೋದು, ಜೊತೆಗೆ ಹೂಳನ್ನ ಹೊರಗೆ ತೆಗೆಯೋದು, ಈಗ ಹೊಂಡಗಳನ್ನ ಮಾಡ್ಕೊಳ್ಳೋದು, ಈಗ ಚೆಕ್ ಡ್ಯಾಮ್ಗಳನ್ನ ಮಾಡ್ಕೊಳ್ಳೋದು. ಹೌದು, ಮತ್ತೆ ಮೂರನೇದಾಗ ಹೇಳ್ಬೇಕಂತಂದ್ರೆ ನೀರಿನ ಪ್ರಜ್ಞಾವಂತ ಬಳಕೆ. ಹೌದು, ವಿವೇಚನೆಯಿಂದ ನೀರಿನ ಜಾಗೃತಿ ಮತ್ತು ದಕ್ಷತಾ ಉಪಯೋಗವನ್ನು ಪ್ರೋತ್ಸಾಹಿಸಲಿ ನಾವು ಉಪಯೋಗ ಮಾಡೋದು. ಅನಾವಶ್ಯಕವಾಗಿ ನಮಗೆಲ್ಲೆಲ್ಲಿ ಚೆಲ್ಲೋದಾಗಿ ಚೆಲ್ಲೋದು, ಪ್ರಜ್ಞೆಯಿಂದ ನೀರನ್ನ ಬಳಸುವಂಥದ್ದು. ಈಗ ನೋಡ್ರಿ, ನಾವು ಇರಿಗೇಷನ್ ಕೊಡ್ಬೇಕಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತೆ ಡ್ರಿಪ್ ಇರಿಗೇಷನ್, ಅದು ಒಂದು ಗಿಡಕ್ಕೆ ಬೆಳೆಗೆ ಎಷ್ಟು ನೀರು ಬೇಕೋ ಅಷ್ಟೇ ನಾವು ಕೊಡ್ಬೇಕು. ವೈಜ್ಞಾನಿಕವಾಗಿ ನಾವು ಹೆಚ್ಚು ಕೊಡ್ತಪ್ಪ ಅಂದ್ರೆ ಅದೇನಾಗ್ತದ, ಆ ಗಿಡ ಕೊಳ್ತ ಹೋಗ್ತದೆ. ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮೂಲಕ ನಾವು ಈಗೆಲ್ಲ ಮಾಯ್ಚರ್ ಮೀಟರ್ ಎಲ್ಲ ಬಂದಿದ್ದೇವೆ. ಈ ಗಿಡಕ್ಕೆ ಈ ಬೆಳೆಗೆ ಎಷ್ಟು ಮಾಯ್ಚರ್ ಮೇಂಟೈನ್ ಮಾಡಿದ್ರೆ ಸಾಕಂತ ಏನಿರ್ತದ ಆ ಥರನೂ ನಾವು ಕೊಡ್ಬೋದು. ಮತ್ತೆ ನಾಲ್ಕನೇದು ಅಂತಂದ್ರೆ ಹಸಿರೀಕರಣ, ಗ್ರೀನರಿ, ಗಿಡಗಳನ್ನ ನೆಟ್ಟುವುದು, ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದು. ಪ್ರತಿ ವರ್ಷ ನಾವು ಜೂನ್ 5 ನಾವು ಏನು ಸೆಲೆಬ್ರೇಷನ್ ಮಾಡ್ತೀವಿ ಪರಿಸರ ದಿನ ಅಂತೇಳಿ, ಆ ದಿನದಲ್ಲಿ ಆಗ್ಲಿ ಮತ್ತೆ ಬೇರೆ ಬೇರೆ ದಿನಗಳಲ್ಲಿ ನಾವು ಗಿಡಗಳನ್ನ ನೆಟ್ಟುವುದು ಮತ್ತೆ ಹಸಿರೀಕರಣ ಮಾಡೋದು, ಈ ರೀತಿಯಾದಂತಹ ಒಂದು ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಬೇಕು. ಒಟ್ಟಲ್ಲಿ ತಾವು ಹೇಳಿದ ಹಾಗೆ ಮುಖ್ಯವಾಗಿ ನೀರು ಮತ್ತು ಮಣ್ಣು ಇವು ನಾಗರಿಕತೆಯ ಮೂಲ ಉದಯಕ್ಕೆ ಕಾರಣಗಳು. ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ನೀರು ಮತ್ತು ಮಣ್ಣಿನ ಒಂದು ದಕ್ಷತೆಯನ್ನ ಬಳಸದೆ ಅನಾಗರಿಕತೆಯಿಂದ ವಿವೇಚನಾ ರಹಿತವಾಗಿ ನಾವು ಈ ನೀರಿನ ಒಂದು ವೈಜ್ಞಾನಿಕ ಬಳಕೆ ಇಲ್ಲದಾಗೆ ಆಗಿರೋದ್ರಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದೀವಿ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಮುಖ್ಯವಾಗಿ ನಮ್ಮ ನಗರೀಕರಣದ ಜನರಾಗಿರ್ಬೋದು, ರೈತಾಪಿ ವರ್ಗದಾರಾಗಿರ್ಬೋದು, ಬಿಡುವಂತಹ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿಕೊಂಡು ನೀರಿನ ಒಂದು ಲಭ್ಯತೆಯನ್ನು ಮುಂದಿನ ತಲೆಮಾರಿಗೆ ಅಥವಾ ಬಹುದಿನಗಳವರೆಗೆ ಇದನ್ನು ಬಳಕೆ ಮಾಡುವಂತಹ ಒಂದು ಸಾಮರ್ಥ್ಯ ಕ್ರಮಗಳನ್ನು ಅನುಸರಿಸಿದರೆ ಖಂಡಿತ ಜಲಕ್ಷಾಮದಿಂದ ನಾವು ಮುಕ್ತಿ ಪಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ವಿಚಾರಗಳನ್ನು ರೈತ ಬಾಂಧವರು ಗಮನ ಹರಿಸ್ತಾರೆ ಅಂತ ಒಂದು ವಿಚಾರದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನೀರಿನ ಮಹತ್ವ ಮತ್ತು ಮಣ್ಣಿನ ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರೊಂದಿಗೆ ಸಂದರ್ಶನ ಕೇಳಿಬಂದ್ರೆ. ಸಂದರ್ಶಿಸಿದವರು ಅಮರೇಶ್ ಆಶಿಹಾಳಿವರು. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:22 ಆಗುತ್ತಲಿದೆ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಪಂಚಮುಖಿ ಗಾಣದಾಳ್ ಗ್ರಾಮದ ಸಣ್ಣ ಭೀಮದಾಸ್ ಮತ್ತು ಸಂಗಡಿಗರಿಂದ ಏಕ್ದಾರಿ ಪದಗಳು. ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ.